ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ತಜ್ಞವಾಣಿ, ಗರ್ಭಧರಿಸಿರುವ ಜಾನುವಾರುಗಳ ಕಾಳಜಿ ಕುರಿತು ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಿವಕುಮಾರ್ ರೆಡ್ಡಿಯರ್ ಅವರೊಡನೆ ಸಂದರ್ಶನ. ಈಗ ಕೇಳೋಣ ಕೆಲವು ಜಾಹೀರಾತುಗಳು. सोलापूर जिल्ह्यातील एनएबीएच व एनएबीएल मान्यता प्राप्त एकमेव मल्टी सुपर स्पेशालिटी हॉस्पिटल, अत्याधुनिक उपचार, सर्वोत्कृष्ट आरोग्य सेवा, अश्विनी सहकारी रुग्णालय, उत्तर सदर बाजार, सोलापूर. फोन 0217 231 9900. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000+ ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ಯಾದಗಿರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 20%. ಬೀದರ್ ಜಿಲ್ಲೆ ಒಳಗ 25, ವಿಜಯಪುರ ಜಿಲ್ಲೆ ಒಳಗ 35, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 40, ಬಳ್ಳಾರಿ ಜಿಲ್ಲೆ ಒಳಗ 30% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ, ಯಾದಗಿರಿ ಮತ್ತು ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಚದುರದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಈಗ ತಜ್ಞವಾಣಿಯಲ್ಲಿ ಗರ್ಭಧರಿಸಿರುವ ಜಾನುವಾರುಗಳ ಕಾಳಜಿ ಕುರಿತು ಬೀದರಿನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್ ರೆಡ್ಡಿಯರ್ ಅವರೊಡನೆ ಸಂದರ್ಶನ ಕೇಳೋಣ. ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಮ್ಮ ರೈತ ಬಾಂಧವರು ಸಾಮಾನ್ಯವಾಗಿ ಜಾನುವಾರುಗಳ ಕಾಳಜಿ ಮಾಡಬೇಕಾದ್ರೆ, ದನಗಳ ಕಾಳಜಿ ಮಾಡಬೇಕಾದ್ರೆ ಗರ್ಭಧರಿಸಿದಂತಹ ದನಗಳನ್ನ ಅಷ್ಟು ಸರಿಯಾಗಿ ಅವುಗಳ ಕಡೆ ಲಕ್ಷ್ಯ ಕೊಡುವುದಿಲ್ಲ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ದನಗಳ ಆರೋಗ್ಯ ಬಹಳ ಮುಖ್ಯವಾದಂತಹದ್ದು. ಗರ್ಭ ಕಟ್ಟಿರಲಿ ಅಥವಾ ಕರು ಹಾಕಿದ ನಂತರ ಕೂಡ ಬಹಳಷ್ಟು ಕಾಳಜಿಯನ್ನು ನಮ್ಮ ರೈತರು ವಹಿಸಬೇಕಾಗ್ತದೆ. ಈ ವಿಷಯವಾಗಿ ಅಂತಂದ್ರೆ ಗರ್ಭಧರಿಸಿದಂತಹ ದನಗಳನ್ನ ಯಾವ ರೀತಿ ನಾವು ನೋಡಿಕೊಳ್ಬೇಕು, ಯಾವ ಕಾಳಜಿ ವಹಿಸಬೇಕು, ಆಹಾರ ಯಾವ್ದು ಕೊಡಬೇಕು, ಅವುಗಳ ನಿರ್ವಹಣೆ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ಎಲ್ಲಾ ವಿಚಾರಗಳನ್ನ ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದೊಳಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶಿವಕುಮಾರ್ ರೆಡ್ಡಿರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿವಕುಮಾರ್ ಅವರೇ. ನಮಸ್ಕಾರ. ಈಗ ನೋಡ್ರಿ, ಗರ್ಭಧರಿಸಿದಂತಹ ದನಗಳ ಒಂದು ಪಾಲನೆ ಪೋಷಣೆ ಬಹಳ ಮುಖ್ಯ ಅನ್ನುವಂಥದ್ದು ಮಾತದ. ತಜ್ಞರು ಕೂಡ ಇದನ್ನ ಹೇಳ್ತಾರೆ. ಆದ್ರೆ ನಮ್ಮ ರೈತರು ಇದ್ರ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಅದ. ಹೌದು, ಖಂಡಿತ. ಯಾಕೆ ಹಿಂಗಾಗ್ತದ, ಇದರ ಒಂದು ಮಹತ್ವ ಏನದ ಅನ್ನೋದನ್ನ ಒಂದ್ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿಕೊಡ್ತೀರಿ ನಮ್ಮ ರೈತರಿಗೆ? ನೋಡಿ, ಈಗ ಲಾಭದಾಯಕ ಹೈನುಗಾರಿಕೆ ಒಳಗ ಈ ಗರ್ಭದರ್ಶಿದ ದನಗಳ ಪಾಲನೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಇದು ಯಾಕಂತಂದ್ರ, ಈ ಗರ್ಭದರ್ಶಿದ ದನಗಳಿಗೆ ಸರಿಯಾದ ಆರೈಕೆ, ಅದು ಹೊಟ್ಟೆಯೊಳಗ ಕರು ಚಂದಾಗಿ ಬೆಳಿಲಿಕ್ಕೆ, ಆಮೇಲೆ ಅದು ಆಕಳ ಕರು ಹಾಕಿದ ಮೇಲೆ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡಲಿಕ್ಕೆ, ಆಮೇಲೆ ಅದು ಆಕಳ ಸರಿಯಾಗಿ ಸುಸೂತ್ರವಾಗಿ ಕರು ಹಾಕಲಿಕ್ಕೆ ಇದು ಸಹಕಾರಿ ಆಗ್ತದೆ. ಅಂದ್ರೆ ಇದನ್ನ ಪಾಲನೆ ಹೆಂಗ್ ಮಾಡ್ಬೇಕಂತೀರಿ? ಈ ಪಾಲನೆ ಮಾಡೋದ್ರೊಳಗ ನಾವು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ಗಮನಿಸಬಹುದು. ಒಂದು ಅಂದ್ರೆ ಈಗ ಆಹಾರ ನಿರ್ವಹಣೆ, ಅದರ ಆರೋಗ್ಯ ನಿರ್ವಹಣೆ, ಮತ್ತೆ ಪರಿಸರ ನಿರ್ವಹಣೆ, ಮತ್ತು ಕೊಟ್ಟಿಗೆ ನಿರ್ವಹಣೆ. ಈ ಎಲ್ಲಾ ಅಂಶಗಳು ಬಹಳ ಮುಖ್ಯ ಅಂತೀರಿ? ಇವೆಲ್ಲ ಬಹಳ ಮುಖ್ಯವನ್ನ ಗಮನಿಸಬೇಕಾಗ. ಈಗ ಆಹಾರ ಅಂತಂದ್ರೆ ಅದು ಬಹಳ ಮುಖ್ಯ ನೋಡ್ರಿ, ಮೇವಾಗ್ಲಿ ಹಿಂಡಿ ಆಗ್ಲಿ, ಏನು ಯಾವ ರೀತಿ ಅದನ್ನ ನಾವು ಅವುಗಳನ್ನ ನೋಡ್ಕೊಳ್ಬೇಕಂತೀರಿ? ನೋಡಿ, ಈಗ ಗರ್ಭದರ್ಶಿ ದನಗಳಿಗೆ ಸಾಮಾನ್ಯ ದನಗಳಿಗಿಂತ ಹೆಚ್ಚಿಗೆ ಪೋಷಕಾಂಶಗಳು ಮತ್ತೆ ಆಹಾರ ಬೇಕಾಗ್ತದೆ. ಬರೋಬ್ರಿ ಅಲ್ರಿ. ಆದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಗಬ್ಬ ದನಗಳಿಗೆ ಹೆಚ್ಚಿಗೆ ಲಕ್ಷ್ಯ ಕೊಡೋದೇ ಇಲ್ಲ. ಅಂದ್ರೆ ಒಮ್ಮಕ್ಕಳು ಅವರು ಕರು ಹಾಕಿದ ಮೇಲೇನೆ ಅವಕ್ಕೆ ಏನಾದ್ರೂ ದಾಣಿ ಮಿಶ್ರಣ ಕೊಡೋದಾಗ್ಲಿ, ಒಳ್ಳೆ ಮೇವು ಕೊಡೋದಾಗ್ಲಿ ಮಾಡ್ತಾರೆ. ಅಂದ್ರೆ ಕರು ಹಾಕಿದ ಮೇಲೆ ಅದಕ್ಕೆ ಏನಾದ್ರು ಹೆಚ್ಚಿಗೆ ಆಹಾರ ಕೊಟ್ರೆ ಹಾಲು ಹೆಚ್ಚಿಗೆ ಆಗ್ತೈತಿ, ಗಪ್ಪ ಇದ್ದ ಕೊಟ್ಟನಂದ್ರೆ ಅದು ವ್ಯರ್ಥವಾಗಿ ಹೋಗ್ತದೆ ಅಂತ ಭಾವನೆ ನಮ್ಮ ರೈತರಲ್ಲಿದೆ. ಆದ್ರೆ ಆ ಭಾವನೆ ಅದು ಸರಿಯಾದದಲ್ಲ. ಯಾಕಂದ್ರೆ ಗರ್ಭದ ದನಗಳಿಗೆ ವಿಶೇಷವಾದಂತಹ ಹೆಚ್ಚಿಗೆ ಪೋಷಕಾಂಶಗಳು ಬೇಕಾಗ್ತವೆ. ಇದಕ್ಕಾಗಿ ನಾವು ದನಗಳು ಗರ್ಭದ ಕೊನೆಯ ಒಂದ್ ತಿಂಗಳಿಗೆ, ಅಂದ್ರೆ ಕರು ಹಾಕೋದಕ್ಕೆ ಒಂದ್ ತಿಂಗಳು ಮುಂಚಿತವಾಗಿ ಆದ್ರೂ ನಾವು ದಾಣಿ ಮಿಶ್ರಣ ಮತ್ತೆ ಮೊದಲಾದಂತ ಹಸಿ ಹುಲ್ಲು ಇಂಥ ಪೌಷ್ಟಿಕ ಆಹಾರನ ಕೊಡಬೇಕಾಗ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ದನಗಳದ ದೇಹ ಸ್ಥಿತಿ ಸುಧಾರಣೆ ಆಗ್ತದೆ. ಆಮೇಲೆ ಈ ಹಾಲು ಕೊಡ್ತಕ್ಕಂಥ ಈ ಕೆಚ್ಚಲು ಏನಿರ್ತದೆ ಅದರ ಅಂಗಾಂಶಗಳೆಲ್ಲ ಸರಿಯಾಗಿ ಬೆಳೆದು ಕರು ಹಾಕಿದ ನಂತರ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡ್ಲಿಕ್ಕೆ ಸಹಾಯ ಆಗ್ತದೆ. ಈಗ ಈ ಹಾಲು ಕರೆಯುವುದನ್ನ ಒಂದ್ ವೇಳೆ ನಿಲ್ಲಿಸಿದ್ರೆ, ಈ ಹಾಲಿಂದ ತಾವು ವಿಷಯ ಹೇಳಿದ್ರಿ, ಸಾಕಷ್ಟು ಕೆಚ್ಚಲು ಅಂಗಾಂಶಗಳು ಏನಾಗ್ತಾವ, ಸುಧಾರಣೆ ಆಗ್ತಾವ ಅಂತ ಹೇಳಿ, ಈ ಒಂದು ಹಾಲು ಕರೆಯುವುದನ್ನ ನಿಲ್ಲಿಸದೇ ಇದ್ರೆ ಎಲ್ಲಿ ತನಕ ಇವು ಹಾಲು ಕೊಡ್ತಾವಂತ? ನೋಡಿ, ಸಾಮಾನ್ಯವಾಗಿ ಈ ನಮ್ಮ ದನಗಳು, ಎಮ್ಮೆ ಅಥವಾ ಆಕಳುಗಳು ಕರು ಹಾಕಿದ್ಮೇಲೆ ಅಂದ್ರೆ ಈದ್ ಒಂದು ಎರಡರಿಂದ ಮೂರು ತಿಂಗಳಿಗೆ ಬೆದಿಗೆ ಬಂದು ಗರ್ಭ ಧರಿಸ್ತವೆ. ಈ ಗರ್ಭ ಧರಿಸಿದ ಮ್ಯಾಗ ಆಕಳ ಅಥವಾ ಎಮ್ಮೆಗಳು ಸುಮಾರು ಆರರಿಂದ ಏಳು ತಿಂಗಳವರೆಗಿನ ಹಾಲು ಕೊಡಬೇಕು. ಈ ಆರರಿಂದ ಏಳು ತಿಂಗಳು ಹಾಲು ಕೊಡ್ತಿರ್ಬೇಕಾದ್ರೆ ಅವುಗಳಿಗೆ ಹಾಲು ಕೊಡದೇ ಇರತಕ್ಕಂಥ ದನಗಳಿಗಿಂತ ಇವ್ ಹಾಲು ಕೊಡೋ ದನಗಳಿಗೆ ಹೆಚ್ಚಿಗೆ ಪೋಷಕಾಂಶಗಳು ಬೇಕಾಗ್ತವೆ. ಆಮೇಲೆ ಇದೇನಾಗ್ತದೆ ಅಂದ್ರೆ ಈ ಗರ್ಭ ಇದ್ದ ದನಗಳಲ್ಲಿ ಈ ಹಾಲು ಕೊಡಕ್ಕೆ ಏನ್ ವಿಶೇಷವಾದ ಪೋಷಕಾಂಶಗಳು ಬೇಕಾಗ್ತವೆ, ಅದ್ರ ಜೊತೆಗೆ ನಾವು ಹೊಟ್ಟೆಯೊಳಗೆ ಕರು ಬೆಳೀತಾ ಇರ್ತದೆ, ಈ ಕರುವಿನ ಬೆಳವಣಿಗೆಗೂ ವಿಶೇಷವಾದಂತಹ ಪೋಷಕಾಂಶಗಳು ಹೆಚ್ಚಿಗೆ ಬೇಕಾಗ್ತವೆ. ಆದ್ರಿಂದ ಈ ಹಾಲು ಕೊಡೋ ದನಗಳಿಗೆ ನಾವು ಗರ್ಭ ಧರಿಸಿದ್ರು ಕೂಡ ಹಾಲಿನ ಪ್ರಮಾಣಕ್ಕೆ ಅನುಗುಣವಾಗಿ ಎರಡು ಅಥವಾ ಮೂರು ಕೆಜಿ ದಿನಾಲು ದಾಣಿ ಮಿಶ್ರಣ ಕೊಡ್ತಾ ಇರ್ತೇವೆ. ಆದ್ರೆ ಮುಂದೆ ಇದು ಗರ್ಭ ಧರಿಸಿದ ಮೇಲೆ ನಿರ್ವಹಣೆ ಈಗ ಕೊಟ್ಟಿಗೆ ನೋಡ್ರಿ, ಮೊದ್ಲೇ ಹೇಳ್ಬೇಕಂತಂದ್ರೆ ದನಗಳಿಗೆ ಗರ್ಭದರ್ಶಿ ದನಗಳಿಗೆ ವಿಶಾಲವಾದಂತಹ ಸ್ಥಳಾವಕಾಶ ಇರಬೇಕು. ಏನ್ ಮಾಡ್ತಾರೆ, ದನಗಳು ಗರ್ಭದರ್ಶಿದ ಮ್ಯಾಗ ಅವನೊಂದು ಯಾವ್ದೋ ಒಂದು ಮೂಲೆಯಲ್ಲಿ ಕಟ್ಟಿಬಿಡ್ತಾರೆ. ಆದ್ರೆ ಹಂಗ ಮಾಡೋದ್ರಿಂದ ದನಗಳಿಗೆ ತೊಂದರೆ ಆಗೋ ಸಂಭವ ಇರ್ತದೆ. ಅವುಗಳಿಗೆ ಕೊಟ್ಟಿಗೆಯಲ್ಲಿ ಸಾಕಷ್ಟು ಸ್ಥಳಾವಕಾಶ, ಅಂದ್ರೆ ಕನಿಷ್ಠ ಒಂದು ದನಕ್ಕೆ 10 ಅಡಿ ಉದ್ದ 12 ಅಡಿ ಅಗಲ ಇರತಕ್ಕಂತ ಸ್ಥಳಾವಕಾಶ ಏನಾದ್ರೂ ಕೊಡಬೇಕು. ಆಮೇಲೆ ಗರ್ಭದರ್ಶಿ ದನಗಳ ಕೊನೆಯ ಒಂದ್ ತಿಂಗಳಲ್ಲಿ, ಅಂದ್ರೆ ಕರವಾಕಕ್ಕಿಂತ ಒಂದ್ ತಿಂಗಳೈತೆ ಅಂದಾಗ, ಅದರಲ್ಲಿ ವಿಶೇಷವಾಗಿ 10 ದಿನ ಇದ್ದಾಗ ಆಕಳನ್ನ ಬೇರೆ ದನಗಳಿಂದ ಪ್ರತ್ಯೇಕಿಸಿಡ್ಬೇಕು. ಸಪರೇಟ್ ಆಗಿ ಇಟ್ಟು ಅದ ಕೊಟ್ಟಿಗೆ ಒಳಗೆ ಅದಕ್ಕೆ ಸಾಕಷ್ಟು ಒಂದು ನೆಲದ ಮೇಲೆ ಹುಲ್ಲು ಅಥವಾ ಇತರ ಯಾವ್ದೋ ಒಂದು ಹಾಸಿಗೆಯನ್ನ ಹಾಕಬೇಕಾಗ್ತದೆ. ಆ ನಂತರ ಕೊಟ್ಟಿಗೆ ಒಳಗೆ ಎಲ್ಲ ಸ್ವಚ್ಛತೆಯನ್ನ ನಾವು ಗಮನಿಸಬೇಕಾಗ್ತದೆ. ಈ ರೀತಿಯಾಗಿ ನಾವು ಕೊಟ್ಟಿಗೆ ನಿರ್ವಹಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಸುತ್ತಮುತ್ತಲ ಪರಿಸರ ಕೂಡ ಬಹಳಷ್ಟು ಪರಿಣಾಮ ಬೀರ್ತವೆ. ದನಗಳಿರಲಿ ಅಥವಾ ಬೇರೆ ಯಾವುದೇ ಜೀವಿಗಳಿದ್ರು ಕೂಡ ಪರಿಸರ ಬಹಳ ಮುಖ್ಯವಾದ. ಹೌದು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನೀಡಲ್ಲ? ನೋಡಿ, ಈಗ ಗರ್ಭದರ್ಶಿ ದನಗಳು ಒಂದ್ ಸ್ವಲ್ಪ ಇತರ ದನಗಳಿಂದ ಹೆಚ್ಚಿಗೆ ಸೂಕ್ಷ್ಮ ಆಗ್ತವೆ. ಆಮೇಲೆ ಈಗ ಗರ್ಭದರ್ಶಿ ದನಗಳಿಗೆ ನಾವು ಸುತ್ತಮುತ್ತ ಗಾಬರಿ ಆಗುವಂತ ಒಂದು ಪರಿಸರ ಇರಬಾರ್ದು, ಅಂದ್ರೆ ಶಾಂತವಾದ ವಾತಾವರಣ ಇರಬೇಕು. ಯಾಕಂತಂದ್ರೆ ಈಗ ಬಹಳಷ್ಟು ಗದ್ದಲ ಅಥವಾ ಸದ್ದು ಇದ್ರೆ, ಅಂದ್ರೆ ಈ ಪಟಾಕಿ ಅಥವಾ ಇನ್ಯಾವ್ದೋ ಮದ್ದು ಸ್ಫೋಟ ಆಗ್ತಕ್ಕಂತ ಸದ್ದು ಇದ್ರೆ ಆತರ ವಾತಾವರಣದಲ್ಲಿ ಗರ್ಭದರ್ಶಿ ದನಗಳನ್ನ ಇಡಬಾರ್ದು. ಯಾಕಂದ್ರೆ ಇಂಥದ್ರಿಂದ ದನಗಳು ಕಂದು ಹಾಕೋದು, ಅಂದ್ರೆ ಗರ್ಭಪಾತ ಅಂತ ಏನಂತೀವಿ, ಹಾಗಾಗೋ ಸಂಭವ ಇರ್ತವೆ. ಆ ನಂತರ ದನಗಳು ಕಟ್ಟತಕ್ಕಂತ ಪರಿಸರದಲ್ಲಿ ಆ ಸೋಂಕು ತಗಲಿದ ಅಂದ್ರೆ ರೋಗ ಬಂದಿರತಕ್ಕಂತ ದನಗಳು ಇರದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಈ ರೀತಿಯಾಗಿ ನಾವು ಪರಿಸರವನ್ನ ಸ್ವಚ್ಛವಾಗಿ ಅನಂತರ ಶಾಂತವಾಗಿ ಇರೋ ಪರಿಸರವನ್ನ ಆಯ್ಕೆ ಮಾಡಬೇಕು. ಅಂದ್ರೆ ಯಾವತ್ತು ನೆಮ್ಮದಿಯಿಂದ ಇರಬೇಕು, ಯಾವುದೇ ಗದ್ದಲ ಗೋಜು ಇರಬಾರದು. ಖಂಡಿತ. ಡಾಕ್ಟರ್, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಅಕಸ್ಮಾತ್ ರೋಗ ಬಂತು ಅಂತಂದ್ರೆ ದನಗಳಿಗೆ ಕಂದ ಹಾಕ್ತಂತ ತಾವಂದ್ರೆ ಗರ್ಭಪಾತ ಆಗುವಂತಹ ಒಂದು ಸಂಭವ ಇರುತ್ತೆ ಅಂತ ಹೇಳಿ ಏನ್ ಮಾಡ್ತಾರೆ ರೈತರು? ಅದನ್ನ ಉಪಚಾರ ಮಾಡೋದೇ ಇಲ್ಲ, ರೋಗವನ್ನು ಉಪಚಾರ ಮಾಡೋದೇ ಇಲ್ಲ. ಇದರಿಂದ ಏನೇನು ಮತ್ತೆ ಹೆಂಗ್ ಸುಧಾರಣೆ ಹೆಂಗ್ ಮಾಡೋದಂತೆ, ರೋಗ ಅದು ಬರಲಾರ್ದಂಗೆ ಹೆಂಗ್ ತಡೆಗಟ್ಟಬಿಡೋದು, ದನಗಳನ್ನ ಯಾವ ರೀತಿ ಕಾಪಾಡಬಹುದು ಅಂತೀರಿ ಇದರಿಂದ, ಇಂತಹ ಒಂದು ನಂಬಿಕೆಯಿಂದ? ಈಗ ನೋಡಿ, ಗರ್ಭದರ್ಶಿ ದನಗಳಿಗೆ ಕಾಯಿಲೆ ಬಂದ್ರೆ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ ರೈತರಿಗೆ. ಯಾಕಂದ್ರೆ ಅದಕ್ಕೆ ಉಪಚಾರ ಮಾಡಕ್ಕೂ ಹೆದರ್ತಾರೆ ಕಂದ ಹಾಕ್ತಂತಂದು. ಆ ನಂತರ ಅದಕ್ಕೆ ಉಪಚಾರ ಮಾಡದಿದ್ರೆ ರೋಗ ಹೆಚ್ಚಿಗೆ ಆಗಬಹುದಲ್ಲ. ಆದ್ರಿಂದ ರೈತರು ಏನ್ ಮಾಡಬೇಕು ಅಂತಂದ್ರೆ, ಈ ರೋಗದ ಲಕ್ಷಣ ಕಂಡ ಬಂದ ತಕ್ಷಣನೇ ಪಶುವೈದ್ಯರನ್ನು ಸಂಪರ್ಕಿಸಿ ಸೂಕ್ತವಾದ ಚಿಕಿತ್ಸೆ ಕೊಡಿಸಬೇಕು. ಗೊತ್ತಿರಲಾರದ ಸುಮ್ಮನೆ ತಾವ ಏನಾದ್ರೂ ಮಾಡಕ್ ಹೋದ್ರೆ ಅವು ಕಂದ ಹಾಕೋ ಸಂಭವ ಇರ್ತವೆ. ಆ ನಂತರ ಈ ದನಗಳಿಗೆ ರೋಗ ಬಂದ ಮೇಲೆ ಪರಿತಪಿಸೋದಕ್ಕಿಂತನೂ ಅವುಗಳಿಗೆ ರೋಗ ಬರದೇ ಇರೋ ಹಾಗೇನೆ ಗರ್ಭ ಇದ್ದಾಗಲೂ ಕೂಡ ಕೆಲವೊಂದು ರೋಗಗಳು ಬರದೇ ಇರೋ ಹಾಗೆ ಲಸಿಕೆ ಹಾಕಿಸಬೇಕು. ಅಂದ್ರೆ ಉದಾಹರಣೆಗೆ ಈಗ ಕಾಲುಬಾಯಿ ಬೇನೆ, ಚಪ್ಪೆ ಬೇನೆ ಹಾಗೂ ಗಂಟಲು ಬೇನೆ, ಈ ರೋಗಗಳ ವಿರುದ್ಧ ದನಗಳು ಸುಮಾರು 4-5 ತಿಂಗಳ ಗರ್ಭ ಇರಬೇಕಾದ್ರೆ ಅವುಗಳ ವಿರುದ್ಧ ಲಸಿಕೆ ಹಾಕಿಸಿದ್ರೆ ಈ ರೋಗಗಳು ಬರೋದೇ ಇಲ್ಲ. ಇನ್ನು ಒಂದು ತರದ ರೋಗ ಅಂದ್ರೆ ಈ ಜಂತು ಹುಳಿನಿಂದ ಬರೋ ಒಳ ಪರೋಪಜೀವಿಗಳು ಅಂತೀವಿ, ಆ ಜಂತು ಹುಳುಗಳು ಬಾಧೆ ಬರದೇ ಇರೋ ಹಾಗೆ, ಆನಂತರ ಮುಂದೆ ಕರುವಿನಲ್ಲಿ ಕೂಡ ಈ ಬಾಧೆ ಕಡಿಮೆ ಇರೋ ಹಾಗೆ ನೋಡ್ಕೋಬೇಕು ಅಂತಂದ್ರೆ ಈ ಪಶುವೈದ್ಯರನ್ನ ಸಂಪರ್ಕಿಸಿ ಸೂಕ್ತವಾದ ಜಂತುನಾಶಕ ಔಷಧಿಗಳನ್ನ ಆಗಾಗ್ಗೆ ಕೊಡಿಸ್ತಾ ಇರಬೇಕು. 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಕೊಡಿಸ್ತಾ ಇರಬೇಕು. ಆನಂತರ ಈಗ ಸ್ವಚ್ಛತೆ ಬಹಳ ದನಗಳ ಆರೋಗ್ಯದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಅದಕ್ಕಾಗಿ ಕೊಟ್ಟಿಗೆಯಲ್ಲಿ ಆಮೇಲೆ ಮೇವು ಅಥವಾ ಹಾಗೂ ನೀರು ಅವು ಸ್ವಚ್ಛವಾಗಿರಬೇಕು. ಇದರಿಂದ ನಾವು ಈ ರೋಗಗಳು ಬರದಂಗೆನ ತಡೆಗಟ್ಟಿ ಈ ಗರ್ಭದರ್ಶಿ ದನಗಳ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು. ಇವಲ್ಲದೆ ಮತ್ತೆ ಏನು ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೀರಿ? ಈಗ ಮತ್ತೆ ಕೆಲವೊಂದು ಕ್ರಮಗಳು ಅಂತಂದ್ರೆ, ಈ ಗರ್ಭದರ್ಶಿದ ದನಗಳನ್ನ ಹೆಚ್ಚಿಗೆ ಎಲ್ಲ ಓಡಾಡ್ಸಕ್ ಹೋಗ್ಬಾರ್ದು. ಈ ಹುಡುಗರು ಕೈಗೆ ಸಿಕ್ಕನಂದ್ರೆ ಓಡಾಡ್ಸೋದು ಅಥವಾ ಅವ್ನು ಜಿಗಿಸೋದು ಮಾಡ್ತಾರೆ. ಈ ತರ ಮಾಡ್ಲಿಕ್ಕೆ ಹೋಗ್ಬಾರ್ದು ಮಾಡ್ತಾರೆ ಕೆಲವೊಮ್ಮೆ. ಹಾ ಖಂಡಿತ, ಅವು ಹೊಡೆಯೋದು ಮಾಡ್ತಾರೆ. ಹೊಡಿಲಿಕ್ಕೆ ಹೋಗ್ಬಾರ್ದು. ಅದರಲ್ಲಿ ವಿಶೇಷವಾಗಿ ಹೊಟ್ಟೆ ಭಾಗಕ್ಕೆ ಗರ್ಭದರ್ಶಿ ದನಗಳಿಗೆ ಹೊಡಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇದರಿಂದನೂ ಈ ಕಂದು ಹಾಕೋ ಸಂಭವ ಇರ್ತದೆ. ಆಮೇಲೆ ಮುಖ್ಯವಾದ ಅಂಶ ಅಂತಂದ್ರೆ, ಆ ಆಕಳ ಇನ್ನೊಂದು 10 ದಿನಕ್ಕೆ ಕರು ಹಾಕ್ತೈತೆ ಅಂದಾಗ ಈ ಮೊದಲ ದಿವಸ ಅದನ್ನ ಸಪರೇಟ್ ಆಗಿಡ್ಬೇಕು ಬೇರೆಯಾಗಿ. ಆಮೇಲೆ ಇಟ್ಮೇಲೆ ಈಗ ಆಕಳಗಳು ಸಾಮಾನ್ಯವಾಗಿ 9 ತಿಂಗಳ 9 ದಿನಕ್ಕೆ ಕರು ಹಾಕ್ತವೆ, ಎಮ್ಮೆಗಳು ಸುಮಾರು 10 ತಿಂಗಳಕ್ಕೆ ಕರು ಹಾಕ್ತವೆ. ಆದ್ರೆ ಕರು ಹಾಕೋದು ಒಂದು 15-20 ದಿನ ಹೆಚ್ಚು ಕಡಿಮೆ ಆಗ್ಬಹುದು. ಆದ್ರಿಂದ ಈ ಕರು ಹಾಕೋದಕ್ಕೆ 10 ದಿನ ಮುಂಚೆನೆ ಅವನ್ ಬೇರೆಯಾಗಿಟ್ಟು ದಿನಕ್ಕೊಂದು 4-5 ಸಾರಿ ಆ ಕರು ಹಾಕೋದಕ್ಕೆ ನೋಡ್ತಾ ಇರಬೇಕು. ಮುಖ್ಯವಾಗಿ ಕರು ಹಾಕುವಾಗ ಯಾರಾದ್ರೂ ಒಬ್ರು ಹತ್ರ ಇದ್ರೆ ಒಳ್ಳೇದು. ಯಾಕಂದ್ರೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ತಕ್ಷಣವೇ ಪಶುವೈದ್ಯರನ್ನ ಕರೆಸಿ ಅದಕ್ಕೆ ಸೂಕ್ತವಾಗಿ ಉಪಚಾರ ಮಾಡಬಹುದಾಗಿದೆ. ಈಗ ಹೆರಿಗೆ ಆಗ್ಬೇಕು ಅಂತಂದ್ರೆ ಅಲ್ಲಿ ಪಶುವೈದ್ಯರು ಇರಬೇಕಾ? ಅವ್ರ ಸುತ್ತಮುತ್ತಲ ಇರ್ಲಿಲ್ಲ ಅಂದ್ರೆ ನಡೀತದ ಅವ್ರ ನೋಡಿ, ನೈಸರ್ಗಿಕವಾಗಿ ಆಕಳು ಕರು ಹಾಕೋದನ್ನ ಹಾಕ್ತಾನೆ ಇರ್ತದೆ. ಆದ್ರೆ ಕೆಲವೊಂದು ಸಾರಿ ಏನಾಗ್ತದೆ, ತೊಂದರೆ ಆಗೋ ಸಂಭವ ಉಂಟು. ಕೆಲವೊಂದ್ ಸಾರಿ ರೈತರು ಸಣ್ಣ ಪುಟ್ಟ ತೊಂದರೆ ಇದ್ರೆ ರೈತರೇ ಸ್ವಲ್ಪ ಅದಕ್ಕೆ ಹೆರಿಗೆ ಸಹಾಯ ಮಾಡಿ ಅನ್ನ ಕರುವನ್ನ ಹೊರಗೆ ತೆಗೆದಿರ್ತಿದ್ದಾರೆ. ಆದ್ರೆ ತುಂಬಾ ಸಾರಿ ಏನಾಗ್ತದೆ ಅಂತಂದ್ರೆ, ಹೆರಿಗೆನಲ್ಲಿ ತೊಂದರೆ ಆದ್ರೆ ತಕ್ಷಣ ನುರಿತ ಪಶುವೈದ್ಯರನ್ನ ಕರೆಸಿ ಅದನ್ನ ಕರುವನ್ನ ಹೊರಗೆ ತೆಗೆಯೋದಾಗ್ಲಿ ಅಥವಾ ಇನ್ಯಾವುದೋ ಚುಚ್ಚುಮದ್ದನ್ನು ಕೊಟ್ಟು ಅದು ದನಗಳು ಈಯೋದಕ್ಕೆ ಸರಾಗವಾಗಿ ಈಯೋದಕ್ಕೆ ಸಹಾಯ ಮಾಡೋದಾಗ್ಲಿ ಮಾಡಬೇಕಾಗ್ತದೆ. ಡಾಕ್ಟರ್, ಒಟ್ಟಾರೆಯಾಗಿ ನಮ್ಮ ರೈತರು ಈ ಪಾಲನೆ ಪೋಷಣೆ ಮಾಡಬೇಕು ಅಂತಂದ್ರೆ, ಗರ್ಭಧರಿಸಿದಂತಹ ದನಗಳ ಪೋಷಣೆ ಮಾಡಬೇಕು ಅಂತಂದ್ರೆ, ಏನು ಅವರು ಮನಸ್ಸಿನೊಳಗೆ ಇಟ್ಟುಕೊಬೇಕು, ಏನು ಕ್ರಮಗಳನ್ನು ಅವರು ಮುಂಜಾಗ್ರತೆಯಾಗಿ ತಗೋಬೇಕಂತೀರಿ? ನೋಡಿ, ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ, ಗರ್ಭಧರಿಸಿದ ದನಗಳು ಒಂದು ಕಡೆಗೆ ಹಾಲು ಉತ್ಪಾದನೆ ಮಾಡ್ತಿರ್ತವೆ, ಇನ್ನೊಂದು ಕಡೆ ಹೊಟ್ಟೆಯೊಳಗೆ ಕರು ಬೆಳೀತಾ ಇರ್ತದೆ. ಆಮೇಲೆ ಈ ಗರ್ಭದರ್ಶಿ ದನಗಳು ಹಾಲು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಅವು ಎಷ್ಟು ತಿಂತವ ಮೇವಿನ ಮೂಲಕ ಅದಕ್ಕಿಂತ ಹೆಚ್ಚಿಗೆ ಅಂಶನ ಹಾಲಿನ ಮೂಲಕ ಕೊಡ್ತಿರ್ತವೆ. ಆದ್ರಿಂದ ಅವುಗಳ ದೇಹ ಸವಿದಿರ್ತದೆ, ಅವುಗಳ ಕೆಚ್ಚಲಿನ ಅಂಗಾಂಶ ಸವಿದಿರ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ, ಮೊದಲನೇದಾಗಿ ಗರ್ಭದರ್ಶಿ ದನಗಳಿಗೆ ಹೆಚ್ಚಿಗೆ ದಾಣಿ ಮಿಶ್ರಣ ಕೊಡಬೇಕು. ಅಂದ್ರೆ ಸುಮಾರು 4 ತಿಂಗಳ ಆದ್ಮೇಲೆ ಗರ್ಭದರ್ಶಿದ ಮೇಲೆ ಮಾಮೂಲಿಗಿಂತ 1 ಕೆಜಿ ಹೆಚ್ಚಿಗೆ ದಾಣಿ ಮಿಶ್ರಣ ಕೊಡಬೇಕು. ಆ ನಂತರ ಗರ್ಭದ ಕೊನೆಯ ತಿಂಗಳಲ್ಲಿ ಅಂದ್ರೆ ಕರು ಹಾಕಕ್ಕೆ ಇನ್ನೂ 1 ತಿಂಗಳು ಇರ್ತಂದಾಗ ಒಂದು 2 ಕೆಜಿ ದಾಣಿ ಮಿಶ್ರಣವನ್ನು ಹಾಗೂ ಒಳ್ಳೆಯ ಗುಣಮಟ್ಟದ ಮೇವನ್ನು ಕೊಡಬೇಕು. ಆಮೇಲೆ ದನಗಳು ಈಯೋದಕ್ಕೆ ಕನಿಷ್ಠ 2 ತಿಂಗಳ ಮುಂಚಿತವಾಗಿಯಾದರೂ ಹಾಲು ಹಿಂಡೋದನ್ನು ಬಂದ್ ಮಾಡಬೇಕು. ಆಮೇಲೆ ದನಗಳ ಕೊಟ್ಟಿಗೆಯಲ್ಲಿ ಸಾಕಷ್ಟು ಸ್ಥಳಾವಕಾಶ ಇರಬೇಕು. ಕೊಟ್ಟಿಗೆಯಲ್ಲಿ ಚೆನ್ನಾಗಿ ಗಾಳಿ ಬೆಳಕು ಆಡುವಂಗಿರ್ಬೇಕು. ಆಮೇಲೆ ಹೆಚ್ಚಿಗೆ ಗಲಾಟೆ ಇರಬಾರ್ದು, ಶಬ್ದ ಇರಬಾರ್ದು. ಆಮೇಲೆ ಈ ಗರ್ಭದರ್ಶಿ ದನಗಳನ್ನು ಓಡಾಡಿಸೋದಾಗ್ಲಿ ಜಿಗಿಸೋದು ಮಾಡಲಿಕ್ಕೆ ಹೋಗ್ಬಾರ್ದು. ಕಾಲ್ಬಾಯಿ ಬೇನೆ, ಚಪ್ಪಿ ಬೇನೆ ಮತ್ತು ಗಂಟಲು ಬೇನೆ ವಿರುದ್ಧ ಮುಂಜಾಗ್ರತಾ ಲಸಿಕೆಗಳನ್ನು ಹಾಕಿಸಬೇಕು.